ಸೌಲಭ್ಯ ಒದಗಿಸಲು ನಿರ್ಧಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳಾ ವಾಣಿ, ಮಾತು ಮಲ್ಲಿಗೆ, ಬಳಿಕ ಸಾವಯವ ಕೃಷಿ ಅನುಭವದ ಕುರಿತು ಬಂಟ್ವಾಳ ತಾಲೂಕಿನ ಪುಣಚದ ಪ್ರವೀಣ್ ಸರಳಾಯ ಅವರೊಂದಿಗೆ ಸಂದರ್ಶನ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಬಹುದು. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಮಾತು ಮಲ್ಲಿಗೆ, ಕೌಟುಂಬಿಕ ಸಂಭಾಷಣೆ. ಏನಪ್ಪ ಇದೊಂದು ಶೀತಪ್ಪ? ಶೀತ ಏನಾದರೂ ಜ್ಯೂಸ್ ಕೊಟ್ಟರು ಅಂತ ಕುಡಿದಿದ್ದೆ ಹೇಗೆ? ಅಲ್ಲ, ಜ್ಯೂಸ್ ಕೊಟ್ಟದ್ದಲ್ಲ ಶ್ಯಾಮಣ್ಣ. ಈಗ ದಿನಾಲೂ ಏನು ನಮ್ಮ ಸುತ್ತಮುತ್ತಲಿನ ಪರಿಸರ ವ್ಯತ್ಯಾಸ ಆಗ್ತಾ ಉಂಟು. ಓಹೋ, ಈ ಮೊನ್ನೆವರೆಗೆ ಮಳೆ ಬರ್ತಾ ಇತ್ತು, ಈಗ ನೋಡಿದ್ರೆ ಹನಿ ಬೀಳ್ತಾ ಇದೆ. ಓ, ಇದು ಯಾರು ಶ್ಯಾಮಣ್ಣನ ಜೊತೆ ಕೆಮ್ಮಿಕೊಂಡು ಬರುವವರು ಯಾರು ಅಂತ ನೋಡುದು ನಾನು. ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಹೇಳು? ಹೌದು, ನೋಡಿದ್ರೆ ಸುರೇಶಣ್ಣ. ಅಲ್ಲ, ಈಗ ಕಷಾಯ ಇಡೀ ವರ್ಷ ಕುಡ್ದಿದೆ, ಆದ್ರೆ ಆ ಕಷಾಯಕ್ಕೂ ಕೂಡ ಈ ಶೀತ ಬಗ್ಗುದಿಲ್ಲ ಅಂತ. ಈಗ ಹಾಗೆ ಆಗಿದೆ ಸುರೇಶಣ್ಣ, ಅಂದ್ರೆ ಮೊದ್ಲೆಲ್ಲ ಕಷಾಯ, ಒಳ್ಳೆ ಮೆಣಸಿದ್ದು ಏನೇನೋ ಕುಡಿತಾ ಇದ್ವಿ. ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಅವರ ಮದ್ದು ತಗೊಳ್ಲಿಕ್ಕೆ ಆರಂಭ ಮಾಡಿದ ಮೇಲೆ ಮತ್ತೆ ಯಾವ ಮದ್ದು ಕೂಡ ಹಿಡಿಯುವುದಿಲ್ಲ ಅಲ್ವಾ ಶ್ಯಾಮಣ್ಣ? ಒಂದು ಒಂದು ರೀತಿಯಲ್ಲಿ ಇದು ಅಸಾಮಾನ್ಯ ಶೀತ ಕೆಮ್ಮು. ಅಸಾಮಾನ್ಯ ಅಂದ್ರೆ ಸಾಮಾನ್ಯ ಅಲ್ಲದ್ದು ಅಂತ. ಓ, ಮುಗಿಯದ್ದು ಅಂತ. ಈಗ ಯಾಕೆ ಈ ಬದಲಾವಣೆ ಅಂತಂದ್ರೆ, ಈಗಾಗಲೇ ಚಳಿಗಾಲ ಆರಂಭ ಆಗ್ಬೇಕಿತ್ತು, ಕಳೆದ ವಾರ ಇಡೀ ಒಂದಷ್ಟು ಮಳೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡ್ವಿ, ಈಗೇನೋ ಚಳಿ ಶುರು ಆಗ್ತಾ ಇದೆ. ಹೌದು, ಆದ್ರೆ ಪುನಃ ಎಂತದು ಬರ್ತದೆ ಎಲ್ಲ ತಮಿಳ್ನಾಡಿನಲ್ಲಿ, ಅಲ್ಲಿ ಏನು ಬಂಗಾಳ ಕೊಲ್ಲಿಯಲ್ಲೆಲ್ಲ ಡಿಪ್ರೆಷನ್ ಅಂತೆ ಒಂದಷ್ಟು ಮಳೆ ಎಲ್ಲ ಬರಬಹುದು. ಅಲ್ಲಿ ಇಲ್ದಿದ್ರು ಕೂಡ ಹಿಂಗಾರು ಮಳೆ ಬರುವಂತ ಸಮಯ ಅಲ್ವಾ ಇದು? ಹೌದು, ನಮಗೆ ಮಾತ್ರ ಅಕಾಲಿಕ ಅಷ್ಟೇ. ಈ ಸಂದರ್ಭದಲ್ಲಿ ಈ ವರ್ಷ ಮಳೆಗಾಲವೇ ಮುಗಿಲಿಲ್ಲ ಅಂತ ಒಂದು. ಹೌದು, ಆರು ತಿಂಗಳು ಸುದೀರ್ಘವಾದ ಮಳೆಗಾಲ. ಶ್ಯಾಮಣ್ಣ, ಎಷ್ಟೋ ಜನ ಹೇಳುದೀಗ ಅಡಿಕೆ ಒಣಗುದಿಲ್ಲ, ಅಡಿಕೆ ಎಲ್ಲ ಏನು ಗಿಡ ಆಗಿ ಬಿಡ್ತದೆ, ಅಡಿಕೆ ಎಲ್ಲ ಮೊಳಕೆ ಬಂದು ಅಂತ. ಅಂದ್ರೆ ಅಕ್ಟೋಬರ್ ಅಲ್ಲೇ ಕಡಿಮೆ ಆಗ್ತಾ ಇದ್ದ ಮಳೆ ಈಗ ನವೆಂಬರ್ ಮುಗಿದ್ರು ಕೂಡ ಇನ್ನೂ ಮುಗಿಲಿಲ್ಲ. ಅದು ಒಂದು ವಿಷಯ. ಮತ್ತೆ ಅಂತ ಹೇಳಿದ್ರೆ, ಈ ತರಕಾರಿ ಎಲ್ಲ ಬೆಳೆದದ್ದೆಲ್ಲ ಹೋಗಿದೆ. ನಮ್ಮ ಒಳ್ಳರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಅವರೊಂದಷ್ಟು ಗಿಡ ಹಾಕಿದ್ರಂತೆ. ಅವರು ಗಿಡ ಹಾಕಿ ಸ್ವಲ್ಪ ಮಟ್ಟಿಗೆ ಬಂದಿತ್ತಂತೆಪ್ಪ. ಈ ಮಳೆ ಸರಿ ಬಂತಲ್ಲ, ಹೌದು, ಗಿಡಿ ಕೊಚ್ಚಿಕೊಂಡು ಹೋಯ್ತು ಅಂತ ಹೇಳಿ. ನಾನು ಒಂದಷ್ಟು ಬೆಂಡೆಯೋ ಮತ್ತೆ ಒಂದಷ್ಟು ಬೀಜಗಳನ್ನೆಲ್ಲ ಹಾಕಿದ್ದೆ, ಅದು 10 ಸತಿ ಹಾಕಿದ್ರು ಕೂಡ ಮೊಳಕೆ ಬರಲಿಲ್ಲ. ಆದ್ರೆ ಬಸಳೆಯನ್ನು ನೆಟ್ಟೆ, ಅದು ಕುಳಿತು ಹೋಯ್ತು. ಇನ್ನೊಂದು ಶಾಮಣ್ಣ, ಈಗ ಈ ಮಳೆ ಬಿಸಿಲು ಬರುವಾಗ ಬೀಜ ಎಲ್ಲ ಇರುವೆ ಬಂದು ತಿಂದು ಹೋಗುದು ಅಂತ. ಹೌದಪ್ಪ, ಇರುವೆಗಳಿಗೂ ಬೇಕಾದ್ರೆ ಏನಾದ್ರೂ ತಿನ್ಲಿಕ್ಕೆ. ಹೌದು, ಒಂದು ವಿಷಯ ಇರುವೆ ಅಂತ ಹೇಳುವಾಗ ನಮ್ಮ ಮನೆಯ ಕೆಳಗೆ ಇಡೀ ಇರುವೆ, ಇದಕ್ಕೆಂತಾದ್ರೂ ಒಂದು ಪರಿಹಾರ ಉಂಟಾ? ಈಗ ಕೆಳಗಡೆ ಅಂದ್ರೆ ಇಲ್ಲಿ ಮನೆಯ ಅಡಿಗೆ ಇರುವೆ ಮತ್ತು ಗೆದ್ದಲು, ಇದೆರಡಕ್ಕೆ ಪರಿಹಾರ ಉಂಟಾ? ಅದಕ್ಕೆ ಪರಿಹಾರ ಉಂಟು, ಇರುವೆಗೂ ಆಹಾರ ಬೇಕಲ್ವಾ, ಒಂದಷ್ಟು ಸಕ್ಕರೆಯನ್ನು ಏನಾದ್ರೂ ಹಾಕುವುದು, ಸ್ವಲ್ಪ ದೂರದಲ್ಲಿ, ಮನೆಯಿಂದ ದೂರದಲ್ಲಿ ಆ ಸಕ್ಕರೆ ತಿನ್ಲಿಕ್ಕೆ ಹೋಗ್ತವೆ. ಇರುವೆ ಮುತ್ತುವುದು ಅಂತ ಹೇಳ್ತೀವಲ್ಲ, ಎಲ್ಲ ಅಲ್ಲಿ ಎಲ್ಲ ಸಕ್ಕರೆ ಹಾಕಿದಲ್ಲಿ ಎಲ್ಲ ಹೋಗಿ ತಿಂದ್ಕೊಳ್ತವೆ ಅಂತ. ಹಾಗು ಮನೆ ಒಳಗಡೆ ಬರುದು ತಪ್ಪಿಸ್ತದೆ. ಮನೆ ಒಳಗಡೆ ಬರದೆ ಅದು ಅಡಿಗೆ, ಅದು ಮನೆಯ ಕಾಂಪೌಂಡ್ನ ಅಥವಾ ಮನೆಯ ಈ ಪಾಯದ ಅಡಿಗೆ ಎಲ್ಲ ಹೊಂಡ ಮಾಡಿ ಅದರೊಳಗೆ ಹೋಗ್ತದಲ್ಲ. ಹೌದು, ಅದು ಗೆದ್ದಲು ಹೋಗಿ ಜಾಗ ಮಾಡಿರ್ತದಲ್ಲ, ಅಲ್ಲಿ ಇರುವೆ ಹೋಗ್ತದೆ ಅಂತ. ಮತ್ತೆ ಬೇರೆ ಬೇರೆ ಇರುವೆಗಳಿರ್ಬೋದು, ಸ್ವಲ್ಪ ದೊಡ್ಡ ಇರುವೆಗಳಿರ್ಬೇಕು, ಯಾಕಂದ್ರೆ ಮಣ್ಣನ್ನೆಲ್ಲ ಹೊರಗಡೆ ಹಾಕ್ಬೇಕಲ್ಲ, ದೊಡ್ಡ ಇರುವೆ ಇರ್ಬೋದು. ಆದ್ರೆ ಹೆಚ್ಚಿನ ಉಪದ್ರ ಕೊಡ್ಲಿಕ್ಕಿಲ್ಲ ಅಂತ ನನ್ನ ಯೋಚನೆ. ಅಲ್ಲ ಸುರೇಶಣ್ಣ, ಇದೀಗ ಇರುವೆಗಳನ್ನು ಸಾಕ್ಬೇಕು ಅಂತ ನನಗೆ ಈಗ ಶಾಮಣ್ಣ ಹೇಳಿಯೇ ಗೊತ್ತಾದ್ದು. ಅಲ್ಲ, ಇರುವೆ ಬಂದ್ರೆ ಏನಾದ್ರೂ ಅದಕ್ಕೆ ಕೊಲ್ಲಿಕ್ಕೆ ಒಂದು ಸೀಮೆ ಎಣ್ಣೆಯೋ ಅಥವಾ ಏನಾದ್ರೂ? ಈಗ ಕೊಲ್ಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು ಹೇಳು? ಅದೌದು, ಹುಟ್ಟಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲದಿದ್ರೆ ಕೊಲ್ಲಿಕ್ಕೂ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ, ಹೌದು, ಅದೌದು. ಹಾಗಾಗಿ ಅವುಗಳ ಪಾಡಿಗೆ ಅವುಗಳನ್ನ ಬಿಟ್ಟು ಬಿಡುದು. ಆದ್ರೆ ನೀವು ಅದು ಬಂದು ಕಚ್ಚಿದ್ರೆ ನೀವು ಸುಮ್ಮನೆ ಇರ್ತೀರಾ? ಕಚ್ಚಿದ ಹಾಗೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಪ್ಪ. ಅದಕ್ಕೆ ಬಾರದ ಹಾಗೆ ವ್ಯವಸ್ಥೆ ಮಾಡುವುದು ಒಳ್ಳೇದು. ಈಗ ಈ ಬೀಜ ಎಲ್ಲ ತಿಂದ್ಕೊಂಡು ಹೋಗ್ತದೆ ಅಂತ ಹೇಳಿದಿಲ್ಲ, ಅದಕ್ಕೆ ಒಂದಷ್ಟು ಅರಿಶಿನ ಪುಡಿಯನ್ನ ಏನಾದ್ರೂ ಅದಕ್ಕೆ ಮೆತ್ತಿದ್ರೆ ಅದೇ ನಾನು ಕಾಯ್ತಾ ಇದ್ದದ್ದು, ಅದೇನಾದ್ರೂ ಒಂದು ಉಪಯೋಗ ಆಗಬಹುದು ಅಂತ ಹೇಳಿದ್ರೆ, ಈ ಸಾವಯವ ರೀತಿಯಲ್ಲಿ ಒಂದು ಸಲ ಈ ತರದ ಪ್ರಯತ್ನ ಮಾಡುದು ಅಂತ. ಕೆಲವರು ಸಣ್ಣ ಸಣ್ಣ ಬೀಜಗಳು ಇರ್ತಾವಲ್ಲ, ಅವುಗಳ ಜೊತೆಗೆ ಅಕ್ಕಿ ಹುಡಿನೋ ಅಥವಾ ರವೆನೋ ಅದನ್ನು ಕೂಡ ಮಿಶ್ರ ಮಾಡಿ ಹಾಕಿದ್ರೆ ಇರುವೆಗಳು ರವೆಗಳನ್ನ ತಿಂದ್ಕೊಂಡು ಹೋಗ್ತವಂತೆ. ಒಂದ್ ಎರಡು ಮೂರು ದಿವಸ ಖಾಲಿ ಆಗದಷ್ಟು ಹಾಕಬೇಕು, ಆವಾಗ ಈ ಮೊಳಕೆ ಹೊರಗೆ ಬಂದಿರ್ತದೆ, ಅಂದ್ರೆ ಬೀಜ ಮೊಳಕೆ ಬಂದಿರ್ತದೆ ಅಂತ. ಬಹುಶಃ ಬೀಜ ಮೊಳಕೆ ಬಂದ್ರೆ ಮತ್ತೆ ಅದಕ್ಕೆ ಏನು ಅದರಲ್ಲಿ ತಿನ್ಲಿಕ್ಕೆ ಸಿಗುವುದಿಲ್ಲ. ಅಲ್ಲ, ಮತ್ತೆ ಬೇರೆ ಬರ್ತದೆ ಬಿಡಿ, ಬೇರೆ ಹಾತೆಗಳು, ಸಣ್ಣ ಸಣ್ಣ ಕೀಟಗಳು ಅದೆಲ್ಲ ಬರ್ತದೆ. ಆಮೇಲೆ ರತ್ನಕ್ಕೆ ಅದಕ್ಕೆ ಒಂದು ಉಪಾಯ ಉಂಟು, ಸುಲಭ ಉಪಾಯ. ಈಗ ಸಣ್ಣ ಸಣ್ಣ ಟ್ರೇಗಳು ಅಥವಾ ನೀವು ಐಸ್ ಕ್ರೀಮ್ ಕಪ್ ಅಂತ ಹೇಳ್ತೀವಲ್ಲ, ಅಂತದ್ರಲ್ಲಿ ಸ್ವಲ್ಪ ಮಣ್ಣು ಮತ್ತೆ ಈ ತೆಂಗಿನ ನಾರಿನ ಹುಡಿಯಲ್ಲ ಇರ್ತದಲ್ಲ, ಅದನ್ನೆಲ್ಲ ಹಾಕಿ ಬೀಜ ಹಾಕಿ ಸಸಿಯನ್ನ ಒಂದ್ ಸ್ವಲ್ಪ ಒಂದ್ ಎರಡು ಇಂಚು ಮೂರು ಇಂಚು ದೊಡ್ಡ ಬೆಳೆಸ್ಕೋಬೇಕು, ನಂತರ ನೆಟ್ರೆ ಈ ಸಮಸ್ಯೆ ಬರುದಿಲ್ಲ. ಅಲ್ಲ, ಇನ್ನೊಂದು ನಾನೀಗ ಹೇಳ್ಬೋದು, ನಾನು ಸಣ್ಣದಿರುವಾಗ ನೋಡಿದ್ದು ಏನಂದ್ರೆ, ಈ ತರಕಾರಿ ಬೀಜಗಳನ್ನೆಲ್ಲ ಮೊದ್ಲೆಲ್ಲ ಬುಟ್ಟಿಯಲ್ಲಿ ಮಣ್ಣು ಹಾಕಿ ನೀರಿಳಿದು ಹೋಗ್ತದಲ್ಲ, ಆ ಬಿದಿರಿನ ಬುಟ್ಟಿಯೆಲ್ಲ ಇತ್ತು, ಅದನ್ನೇನ್ ಮಾಡ್ತಾ ಇದ್ರು, ಮನೆ ಹತ್ರ ಕೆರೆ ಇದ್ರೆ, ನೀರಿನ ಜಾಗ ಇದ್ರೆ, ಒಂದು ಮೂರು ಕೋಲುಗಳನ್ನ ಕಟ್ಟಿ ಅದ್ರ ಮಧ್ಯದಲ್ಲಿ ಬಟ್ಟಿಯನ್ನು ಇಡ್ತಾ ಇದ್ರು ನೀರಿನ ಮಧ್ಯದಲ್ಲಿ. ಏಣಿ ಹತ್ಕೊಂಡು ಬರ್ಲಿಕ್ಕಿಲ್ಲ ಇರುವೆ ಅಂತ. ಹೌದು, ನೀರಿನ ಮಧ್ಯಕ್ಕೆ ಬರುದಿಲ್ಲ ಅಲ್ಲ, ಒಂದು ಅಡಿಕೆ ಮರದ ಮೂರು ತುಂಡುಗಳನ್ನ ಒಂದು ಕಟ್ಟಿ ಅದರ ಮಧ್ಯದಲ್ಲಿ ಆ ಬುಟ್ಟಿಯನ್ನು ಇಟ್ಟರೆ ಏನು ಚಿಂತೆ ಇಲ್ಲ, ಗಿಡ ದೊಡ್ಡದಾಗುವವರೆಗೂ ಏನು ಚಿಂತೆ ಉಪಯೋಗಕ್ಕೆ ಬರುವಂತ. ನೀವು ಈಗ ಹೇಳಿದ ಹಾಗೆ ಸಣ್ಣ ಬಾಕ್ಸ್ ಇದ್ರೆ ಅದನ್ನೊಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಸಿ ಅದರ ಮಧ್ಯದಲ್ಲಿ ಇಟ್ಟರು ಕೂಡ ಅದು ಹುಟ್ಟಿ ಬರ್ತದೆ. ಅದು ಸರಿ, ಈಗ ರತ್ನ ಕೇಳಿದ್ದು ಸರಿ. ನಾನು ಮೊದ್ಲಿದ್ದು ಯೋಚನೆ ಮಾಡಿದ್ದು, ಈಗ ಮನೆಯಲ್ಲಿ ಇನ್ನು ಒಂದು ದೊಡ್ಡ ಒಂದು ಕೊಳಾವ ಎಂತಾದ್ರು ತೋಡಬೇಕಾದ ಪರಿಸ್ಥಿತಿ ಉಂಟಾ ಅಂತ. ಯಾಕಂತ ಹೇಳಿದ್ರೆ ಇದು ಇಡ್ಲಿಕ್ಕೆ ಇಡ್ಬೇಕಲ್ಲ, ನಮ್ಮ ಹತ್ರ ಒಟ್ಟು ಇರುವುದು ಐದು ಸೆಂಟ್ ಜಾಗೆ, ಅದರಲ್ಲಿ ಕೊಳ ತೋಡುದು ಇಲ್ಲಿ. ಈಗ ಈ ಇರುವೆಯ ಸಮಸ್ಯೆ ಜೇನು ಪೆಟ್ಟಿಗೆ ಕೂಡ ಬರ್ತದೆ, ಅದಕ್ಕೆ ಏನ್ ಮಾಡ್ತಾರೆ, ಸಣ್ಣ ಒಂದು ನೀರನ್ನ ಟ್ಯಾಂಕ್ ತರ ಮಾಡ್ತಾರೆ, ಅದರ ಮೇಲೆ ಕಂಬ ಇಟ್ಟು, ಅಂದ್ರೆ ಕಂಬದ ಸುತ್ತಲೇ ನೀರಿನ ಟ್ಯಾಂಕ್ ಹಾಗೆ ಮಾಡಿ ಅಲ್ಲಿ ನೀರು ತುಂಬಿಸಿದ್ರೆ ಇರುವೆ ಮೇಲೆ ಬರುವುದಿಲ್ಲ. ಈಗ ರತ್ನಕ್ಕ, ಸಾಮಾನ್ಯವಾಗಿ ಇರುವೆ ಬರುವುದು ಮನೆ ಮಾಡಿನಲ್ಲಿಯೂ ಬರಬಹುದು ಅಥವಾ ಮನೆ ಒಳಗಡೆ ಬರಬಹುದು, ಎಲ್ಲಿ ಎಲ್ಲ ಆಹಾರದ ತುಣುಕುಗಳು ಸಣ್ಣ ಸಣ್ಣ ಪೀಸ್ಗಳು ಇರ್ತಾವಲ್ಲ, ಅದು ಸಿಗ್ತದೋ ಅಲ್ಲಿ ಬರ್ತವು. ಹೌದು, ಜೊತೆಗೆ ಈ ಇರುವೆಯನ್ನು ಹಿಡಿಯುವಂತಹ ಹಲ್ಲಿಯೂ ಕೂಡ ಮನೆ ಒಳಗಡೆ ಓಡಾಡ್ತಿರ್ತದೆ, ಜೇಡ ಇದ್ರೆ ಅವುಗಳು ಕೂಡ ಈ ಇರುವೆಯನ್ನು ತಿಂತವೆ. ಹೌದು, ಹಾಗೆ ಇರುವೆಗಳು ಓಡಾಡುವಂತಹ ಈ ಮಣ್ಣು ಇದೆಯಲ್ಲ, ಮಣ್ಣಿನ ಸಂರಕ್ಷಣೆಗೋಸ್ಕರವೇ ವಿಶೇಷವಾದಂತಹ ಒಂದು ದಿನ ಈ ವಾರದಲ್ಲೇ ಬರ್ತಾ ಉಂಟು. ಸುರೇಶಣ್ಣ ಏನು ಹೇಳ್ತಾ ಇದ್ದ ಅವಾಗ, ಬರೀ ಮಣ್ಣು ಅಂತ ಏನದು? ಬರೀ ಮಣ್ಣು ಅಂತ ಹೇಳಿದ್ರೆ, ನಾನು ಮಣ್ಣು ಬಹಳ ಮುಖ್ಯ ಅಂತ ಎಲ್ಲ ನೀವು ಹೇಳ್ತಾ ಇದ್ರೆ, ನಮ್ಮ ಶಾಲೆಯಲ್ಲೆಲ್ಲ ಮೇಷ್ಟ್ರು ಹೇಳ್ತಾ ಇದ್ರೆ ಹಾಗೆ, ಒಂದು ಇಂಚು ಮಣ್ಣಿನ ಮೇಲ್ಪದರ ಆಗಬೇಕಿದ್ರೆ ಸಾವಿರಾರು ವರ್ಷಗಳು ಬೇಕಾಗ್ತದೆ, ಆದ್ರೆ ಒಂದು ಮಳೆ ಜೋರು ಬಂದ್ರೆ ಈ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗ್ತದೆ, ಹಾಗಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನ ಮಾಡಬೇಕು, ಮರ ಗಿಡ ನೆಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಇನ್ನೊಂದೀಗ ನಾನು ತಿಳ್ಕೊಂಡ ಹಾಗೆ, ಮಣ್ಣು ಫಲವತ್ತಾಗಿದ್ರೆ ಅದರಲ್ಲಿ ಎಲ್ಲ ಗಿಡಗಳು ಬೆಳೀತವೆ. ಆ ಫಲವತ್ತಾಗಿರುವುದಕ್ಕೆ ಅದಕ್ಕೆ ಏನು ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತಾರೆ, ಕ್ರಿಮಿಗಳು ಅಂತ, ಹೌದು, ಸೂಕ್ಷ್ಮಾಣುಜೀವಿಗಳು ಅದೆಲ್ಲ ಬೇಕಂತೆ. ಅದರಲ್ಲಿ ಎರೆಹುಳು ಕೂಡ ಒಂದಲ್ಲ ಶಾಮಣ್ಣ. ಈಗ ನಾನೇ ಹೂವಿನ ಗಿಡ ಎಲ್ಲ ನಡುವಾಗ ಚಟ್ಟಿಯಿಂದ ಮಣ್ಣನ್ನು ತೆಗೆಯುವಾಗ ಅದರಲ್ಲಿ ಎಷ್ಟು ಎರೆಹುಳುಗಳು, ಇದು ಹೇಗೆ ಬಂತು ಅಂದುಕೊಳ್ಳುದು ನಾನು. ಆದ್ರೆ ಅದಕ್ಕೆ ಸೆಗಣಿ ಹಾಕಿದ್ರೆ, ನಾವು ಸೆಗಣಿ ನೀರು ಅಥವಾ ಸೆಗಣಿಯನ್ನು ಪುಡಿ ಮಾಡಿ ಹಾಕಿದ್ರೆ ಆ ಎರೆಹುಳುಗಳು ಜಾಸ್ತಿ ಆಗ್ತದೆ, ಇದು ನಾನು ಗಮನಿಸಿದ್ದು. ಅಂದ್ರೆ ಆ ಮಣ್ಣು ಎಷ್ಟು ಒಳ್ಳೇದಿದೆ ಅಂತ ಅಂದುಕೊಳ್ಬಹುದು ನಾವು. ಅದೇ ಈಗ ಈ ಎರೆ ಗೊಬ್ಬರ ಅದಿದೆಲ್ಲ ಮಾಡ್ತಾರಲ್ಲ ಶಾಲೆಯಲ್ಲಿ ಕೂಡ, ಅದೆಂತದೋ ಪೌಷ್ಟಿಕ ಕೈತೋಟ ಅಂತ ಎಂತದೋ ಮಾಡ್ತಾರಂತೆ. ಈ ಅದರಲ್ಲಿ ಈ ಅವರಿಗೆ ಮಕ್ಕಳಿಗೂ ಕೂಡ ಇದರ ಮಹತ್ವದ ಬಗ್ಗೆ ಹೇಳಿ ಇದನ್ನೆಲ್ಲ ಮಾಡಿಸ್ತಾರಂತೆ. ನಮ್ಮಲ್ಲಿ ಒಬ್ಬ ಹುಡುಗ ಹೇಳ್ತಾ ಇದ್ದಪ್ಪ. ಸಾಮಾನ್ಯವಾಗಿ ಪೇಟೆಯಲ್ಲಿ ಇರುವವರೆಲ್ಲ ತಿಳ್ಕೊಳ್ಳುವಂತಹದ್ದು ಈ ಎರೆ ಗೊಬ್ಬರ ಹೊರಗಿಂದ ತರಬೇಕು ಅಂತ. ಹಾಗಲ್ಲ, ಆದ್ರೆ ಮನೆಯಲ್ಲಿ ಎಷ್ಟು ನಮಗೆ ತರಕಾರಿ ವೇಸ್ಟ್ಗಳು ಸಿಗ್ತವೆ ನೋಡಿ, ಅಥವಾ ಅನ್ನ ಉಳಿದಿದ್ದಾಗ್ಬಹುದು, ಸಾಂಬಾರ್ ಉಳಿದಿದ್ದಾಗ್ಬಹುದು, ಅಥವಾ ತರಕಾರಿ ವೇಸ್ಟ್ ಆಗ್ಬಹುದು, ಇವುಗಳನ್ನೇ ಬಳಸಿಕೊಂಡು ಎರೆ ಗೊಬ್ಬರವನ್ನ ಮನೆಯ ಒಳಗಡೆಯೂ ಕೂಡ ಮಾಡೋದಕ್ಕೆ ಅವಕಾಶ ಉಂಟು. ಮನೆಯ ಒಳಗಡೆ ಅಂದ್ರೆ ನೀವು ಬೆಡ್ರೂಮ್ ನಲ್ಲಿ ಮಾಡಿ ಅಂತ ಅಲ್ಲ, ಮನೆಯ ಸುತ್ತಮುತ್ತವೂ ಕೂಡ ಮಾಡುವುದಕ್ಕೆ ಅವಕಾಶ ಅಂತ. ಮೊದಲೆಲ್ಲ ಈ ಪೈಪ್ ಕಾಂಪೋಸ್ಟ್ ಅಂತೆಲ್ಲ ಮಾಡ್ತಾ ಇದ್ರು, ಒಂದು 3-4 inch ದಪ್ಪದ ಪೈಪ್ ಅನ್ನ, ಒಂದ್ 2-3 feet ಎತ್ತರದ ಮಣ್ಣಲ್ಲಿ ಒಂದು ಹುಗಿಯೋದು, ಅದರಲ್ಲಿ ಈ ತರಕಾರಿ ವೇಸ್ಟ್ಗಳು ಇದ್ದದನ್ನೆಲ್ಲ ಹಾಕ್ತಾ ಹೋಗುದು, ಅದರ ಒಳಗಡೆಯೂ ಕೂಡ ಕಾಂಪೋಸ್ಟ್ ಆಗ್ತದೆ, ಇದರಲ್ಲಿ ಕೂಡ ಎರೆಹುಳನ್ನ ಬಿಡಬಹುದು ಅಂತ ಹೇಳಿದ್ರೆ ಇದು ಒಂದು ಸಾವಯವ ಗೊಬ್ಬರದ ತರ ಮಾಡುವ. ಹೌದು, ಈಗ ಎರಡು ಲಾಭ, ಒಂದು ಮನೆಯಲ್ಲಿರುವಂತಹ ಈ ತರಕಾರಿ ವೇಸ್ಟ್ ಎಲ್ಲವನ್ನೂ ಕೂಡ ನಾವು ವಿಲೇವಾರಿ ಮಾಡಿದಾಗ ಆಗ್ತದೆ, ಹೌದು, ಜೊತೆಗೆ ಪೌಷ್ಟಿಕಾಂಶ ಇರುವಂತಹ ಗೊಬ್ಬರವೂ ಕೂಡ ಸಿಗ್ತದೆ, ನಮ್ಮ ನಮ್ಮ ತರಕಾರಿಯನ್ನು ನಾವು ಬೆಳಿಬಹುದು ಈ ಗ್ರೋ ಬ್ಯಾಗ್ಗಳಲ್ಲಿ. ಮತ್ತೆ ಈಗ ಪೇಟೆಯಲ್ಲೆಲ್ಲ ಕಸ ವಿಲೇವಾರಿಯ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಅವರೆಂತದು ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡಿಕೊಡಿ ಅಂತ ಹೇಳ್ತಾರೆ. ಈ ಹಸಿ ಕಸವನ್ನು ಎಂತ ಮಾಡುವುದು, ಅವರು ದಿನ ಬರುವುದಿಲ್ಲ. ಅಷ್ಟಾಗುವಾಗ ಇದನ್ನ ನಾವು ಸೈಡಲ್ಲಿ ಇಟ್ಟರೆ ಅದು ಮತ್ತೆ ವಾಸನೆ ಬರಲಿಕ್ಕೆ ಶುರು ಆಗ್ತದೆ, ಅದು ಅದರಲ್ಲಿ ಕೊಳೆಯುವಂತಹ ವ್ಯವಸ್ಥೆ ಶುರು ಆಗ್ತದೆ. ಏನು ಮಾಡುವುದು ಅಂತ ಹೇಳುವ, ಅದಕ್ಕೆ ಕೆಲವರೆಲ್ಲ ಎಂತದೋ 3 madikeya ಎಂತದೋ ಮಾಡಿ ಅದರದ್ದನ್ನ ಗೊಬ್ಬರ ಮಾಡಿ, ಬೇರೆ ಬೇರೆ ವಿಧಾನಗಳಿವೆ, ಈ ಬಗ್ಗೆ ಎಲ್ಲ ಇನ್ನೊಂದ್ಸರಿ ಮಾತನಾಡುವ. ಅಲ್ಲ, ಇದೆಲ್ಲ ನಾವು ಇರುವೆದ್ದು ಜೇನು ಮತ್ತೆ ಈ ವರ್ಷದ ಕತೆ ಎಲ್ಲ ಮಾತಾಡ್ತೇವೆ. ಈಗ ವಿಷಯ ಅಂತ ಬರ್ತೇನೆ, ಇವತ್ತಿನ ವಿಷಯ ಗೊತ್ತಲ್ಲ, ಈಗ ವಿಶ್ವ ಏಡ್ಸ್ ದಿನಾಚರಣೆ ಅಂತ. ಹೌದು, ವಿಶ್ವ ಏಡ್ಸ್ ದಿನಾಚರಣೆ ಸಂಭ್ರಮಿಸಬೇಕಾದ ದಿನ ಅಲ್ಲ ಅಲ್ಲ, ಅದರ ಬಗ್ಗೆ ಜಾಗೃತಿ ಈಗಲೂ ಬೇಕು. ಅದರ ಜೊತೆಗೆ ಈಗ ಬೇರೆ ಬೇರೆ ಕಾಯಿಲೆಗಳು ಕೂಡ ಹೊಸತ್ತಾಗಿಯೂ ಕೂಡ ಬರ್ತಾ ಇದ್ದಾವೆ, ಬಂದಿದ್ದಾವೆ, ಅದರ ಬಗ್ಗೆಯೂ ಕೂಡ ನಮಗೆ ಜಾಗೃತಿ ಬೇಕು. ಯಾಕಂತ ಹೇಳಿದ್ರೆ ದಿವಸಲು ನಮ್ಗೆ ಹೊಸ ಹೊಸ ಹೆಸರು ಕೇಳ್ತವೆ, ಆದರೆ ತುಂಬಾ ಸಲ ಏನಾಗ್ತದೆ, ಇದು ಹೆದರುವುದು ಮಾತ್ರ, ಕಾಯಿಲೆಗಳು ಹಳತ್ತೆ ಇರ್ತವೆ ಅದು. ಈಗ ಅಲ್ಲಿಂದ ಒಂದು ಯಾವುದೋ ನೋರೋವೋ ಎಂಥದೋ ಒಂದು ಕಾಯಿಲೆ ಬಂತಂತೆ, ಇನ್ನೊಂದು ಎಂಥದೋ ಕಾಯಿಲೆ ಬಂತಂತೆ, ಬೇರೆ ಬೇರೆ ರೂಪದಲ್ಲಿ ಹೆಸರುಗಳು, ಬೇರೆ ಬೇರೆ ಹೆಸರುಗಳು. ಯಾವುದಿದ್ರೂ ಕೂಡ ಕಾಯಿಲೆ ಬಾರದ ಹಾಗೆ ಸ್ವಲ್ಪ ಮಟ್ಟಿಗೆ ನಾವು ಜಾಗೃತಿ ಮಾಡಬೇಕು ಅಂತ. ಇಲ್ಲಿ ವಿಶೇಷವಾಗಿ ಈಗ ಈ ಕೊರೋನಾದ ಬಗ್ಗೆ ಮಾತಾಡ್ತಾ ಇರಬೇಕಿದ್ರೆ ಗಮನಿಸಬೇಕಾಗಿರುವಂತದ್ದು, ಒಂದು ಡೋಸ್ ತಕ್ಕೊಂಡ್ರೆ ಸಾಕಾಗುವುದಿಲ್ಲ, ಎರಡನೇ ಡೋಸ್ ಯಾರೆಲ್ಲ ತಗೊಂಡಿಲ್ವೋ ಅವ್ರು ತಕ್ಕೊಳ್ಳುದು ಒಳ್ಳೇದು ಅಂತ. ಹೌದು, ಅಂದ್ರೆ ಬಂದ ಮೇಲೆ ಮತ್ತೆ ಒದ್ದಾಡುವುದಕ್ಕಿಂತ ಬಂದ್ರೂ ಕೂಡ ಕಡಿಮೆ ಹಾನಿ ಮಾಡುವ ಹಾಗೆ ನಮ್ಮ ಜಾಗೃತಿ ನಾವು ನೋಡ್ಕೋಬೇಕು. ಹೌದು, ಅದಕ್ಕೆ ಈಗ ಬೇರೆ ಬೇರೆ ಕಡೆಯಲ್ಲಿ ವಿಶೇಷವಾಗಿ ಲಸಿಕಾ ಮೇಳ ಅಂತೆಲ್ಲ ಮಾಡ್ತಾ ಇರ್ತಾರೆ. ಹೌದು ಹೌದು, ಆಗ ಅವರು ಅದರ ಬಗ್ಗೆ ಹೆಚ್ಚು ಪ್ರಚಾರ ಕೊಟ್ಟು ಯಾರಿಗೆಲ್ಲ ಆಗ್ಲಿಲ್ಲ ಬನ್ನಿ ಬನ್ನಿ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಒಂದು ಹಾಕಿದವರಿಗೆ ಈಗ ಕೊರೋನಾ ಹೋಯ್ತು ಅಂತ ಕೆಲವರಿಗೆಲ್ಲ ತೋರ್ಲಿಕ್ಕುಂಟು, ಆದ್ರೆ ಅದು ಹೋಯ್ತು ಅಂತ ಹೇಳುವಾಗ ಇನ್ನೊಂದು ಬರ್ಲಿಕ್ಕೆ ಆ ತರದ ಪರಿಸ್ಥಿತಿ ಈಗ ಆಗ್ತಾ ಉಂಟು. ಆದ್ರಿಂದ ಇದು ಪೂರ್ತಿ ಹೋಗುವವರೆಗೂ ನಮ್ಮ ಜಾಗೃತಿ ಇರಬೇಕು. ಜೊತೆಗೆ ಈ ಮದುವೆ ಸಮಾರಂಭಗಳಿಗೆ 1000+ ಜನ ಬರ್ತಾರಲ್ಲ, ಆವಾಗ ತುಂಬಾ ಜಾಗೃತಿ ಬೇಕು ಅಂತ. ಹೌದು, ಸಾಧ್ಯವಾದಷ್ಟು ದೂರ ದೂರದಿಂದಲೇ ಮಾತುಕತೆ ಮಾಡುದು ಒಳ್ಳೇದು. ಹೌದು, ಆಮೇಲೆ ಎಲ್ಲಿಗಾದ್ರೂ ಹೋಗುದಿದ್ರೆ, ಈಗ ಪ್ರವಾಸ ಹೋಗುದಿದ್ರೆ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗುದಿದ್ರೆ ಅವರವರ ಜಾಗೃತಿ ಒಂದು ಅವರವರು ನೋಡಿಕೊಳ್ಳೋದು ಒಳ್ಳೇದು. ಮತ್ತೆ ಈಗ ಈ ಕೊರೋನಾದಿಂದ ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲ ತುಂಬಾ ಕಡಿಮೆ ಆದದ್ದು ಕಳೆದ ಕೆಲವು ಸುಮಾರು ಮೊದಲಿನ. ಈಗ ಏನಾಗಿದೆ ಜನರಿಗೆ, ಈಗ ಒಂದು ಮದುವೆ ಒಂದು ಗೃಹ ಪ್ರವೇಶ ಇದ್ರೆ ಮೊದ್ಲಾದ್ರೆ ಜನ ಕಡಿಮೆ ಬರ್ತಾ ಇದ್ರು,

ಆಗ ಕೊಟ್ಟಿರುವ ಸೂತ್ರ ನೈಟ್ರೋಜನ್ ಇದು ಹಾಕಿ ಎನ್ ಪಿ ಕೆ ಹಾಕಿದ ತಕ್ಷಣ ಚೆನ್ನಾಗಿ ಬಂತು ಅಂತ ಒಮ್ಮೆ ಪವಾಡದ ರೀತಿ ಕಾಣಿಸಿತ್ತು. ಆದ್ರೆ ಭೂಮಿ ಫಲವತ್ತತೆ ಕಳ್ಕೊಂಡಿತ್ತು. ರೈತ ಸ್ವಾವಲಂಬಿ ಆಗಿದ್ದವ, ಅವ ಪರಾವಲಂಬಿ ಆದ. ರೈತ ಆತ್ಮಹತ್ಯೆ ದಾರಿಗೆ ಹೊರಟ. ಮತ್ತೆ ಭೂಮಿಗೆ ವಿಷ ಹಾಕಬಾರದು ಅಂತ ಹೇಳುವಂಥದ್ದು, ಭೂಮಿಯೊಂದು ಸಂಪತ್ತು ನಮ್ಮ ದೃಷ್ಟಿಯಿಂದ, ಅದರಲ್ಲಿರುವಂತಹ ಜೀವ ವೈವಿಧ್ಯಗಳು ಎಲ್ಲವೂ ನಮ್ಮ ಸಂಪತ್ತು. ಆದ್ರೆ ಅದಕ್ಕೆ ವಿಷ ಹಾಕಬೇಕು ಅಂತ ಹೇಳುವಂಥದ್ದು ಇವತ್ತು ಸಾಮಾನ್ಯ ಆಗಿಬಿಟ್ಟಿದೆ. ವಿಷ ಹಾಕದೆ ಸಾಧ್ಯನೇ ಇಲ್ಲ ಅಂತ ಹೇಳುವಂತ ಸ್ಥಿತಿಗೆ ಬಂದಿದೆ. ಒಂದು ಈ ರಾಸಾಯನಿಕಗಳನ್ನು ಮಾರಾಟ ಮಾಡುವಂತ ಕೇಂದ್ರಗಳು ಕಂಪನಿಗಳು ಅವುಗಳು ಲಾಭ ಪಡ್ಕೊಂಡಿದ್ದಾವೆ. ಆದ್ರೆ ರೈತ ನಾಶ ಹೊಂತಾ ಇದ್ದಾನೆ. ಅವನು ಅದೇ ವಿಷವನ್ನು ಸೇವಿಸುವ ಸ್ಥಿತಿಗೆ ಇವತ್ತಿನ ಅಂಕಿಅಂಶ ನೋಡಿದ್ರೆ ರೈತ ಲಕ್ಷಾಂತರ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿಗೆ ಅವನು ತಲುಪಿದ್ದಾನೆ. ಒಂದು ಕಾಲದಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ ಎಷ್ಟು ಜಾನುವಾರುಗಳು ಇದ್ದವು ಎನ್ನುವುದರ ಮೇಲೆ ಅವನ ಸಂಪತ್ತು ಅಂತ ಹೇಳ್ತಾ ಇದ್ವಿ ಅಂತ. ಆದ್ರೆ ಈ ಕೃಷಿಯಲ್ಲಿ ನಿಜವಾದ ಸಂಪತ್ತು ಅಂದ್ರೆ ಯಾವುದು? ಕೃಷಿಯಲ್ಲಿ ನೀವು ಹೇಳಿದಾಗೆ ಗೋವು ಅದು ಪ್ರಮುಖವಾದಂತ ಸಂಪತ್ತು. ನಮ್ಮಲ್ಲಿ ಗೋ ಆಧಾರಿತ ಕೃಷಿನೇ ಇದ್ದದ್ದು. ಈಗಲೂ ಮಾತಿಗೆ ಹೇಳ್ತಾರೆ ಗೋವು ರೈತನನ್ನು ಸಾಕೋದು, ರೈತ ಗೋವನ್ನಲ್ಲ ಅಂತ. ಆದ್ರೆ ಅದು ಆಚರಣೆಯಲ್ಲಿ ಕೆಲವು ಕಡೆ ಇದೆ ಆ ಏನು ತತ್ವ ಏನಿದೆ ಅದನ್ನ ನಂಬುವಂತವರು, ಈಗ ನಂಬಿ ಆಚರಣೆ ಮಾಡುವಂತವರು ಬಾರಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಆದ್ರೆ ಗೋವು ನನ್ನ ಉದಾಹರಣೆನೇ ತಗೊಳ್ಳೋದಾದ್ರೆ ನಮ್ಮನೆಗೆ ಸುಮಾರು ಒಂದು 80,000 ಒಂದು ಲಕ್ಷದ ದೂರದ ಊರಿಂದ ಬರ್ತಾ ಇದ್ದಂತ ಕುರಿ ಹಿಕ್ಕೆಯನ್ನು ತರ್ತಾ ಇದ್ವು. ಅದರಲ್ಲಿ ಕುರಿ ಹಿಕ್ಕೆ ಇದೆಯಾ ಅಥವಾ ಕಪ್ಪು ಮಣ್ಣು ಇದೆಯಾ ಅದು ಎರಡನೇ ಪ್ರಶ್ನೆ. ಆದ್ರೆ ನಾನೊಂದು ಗೋವು ಒಂದಿದ್ದ ಗೋವನ್ನು 7 ಸಂಖ್ಯೆ 7-8 ಸಂಖ್ಯೆ ಮಾಡಿದ ಕಾರಣಕ್ಕೆ ನಾನು ಇವತ್ತು ಗೊಬ್ಬರದ ದೃಷ್ಟಿಯಿಂದ ಸ್ವಾವಲಂಬಿ. ಹಾಗಾಗಿ 1 ರೂಪಾಯಿಯ ಗೊಬ್ಬರವನ್ನು ಹೊರಗಿಂದ ತರೋದಿಲ್ಲ. ಆ ದೃಷ್ಟಿಯಿಂದ ನನ್ನ ಕೃಷಿ ಭೂಮಿಯಲ್ಲಿ ಗೋವು ರೈತನನ್ನು ಸಾಕುವಂಥದ್ದು. ಹಾಗಾಗಿ ಗೋವು ಹಾಲಿಗೋಸ್ಕರ ಅಂತ ಯಾವಾಗ ಚಿಂತನೆ ಬಂತು ಅಲ್ಲಿಂದ ಸ್ವಲ್ಪ ದಾರಿ ತಪ್ಪಿತು ಅಂತ ನಂಗನ್ನಿಸ್ತದೆ. ಗೋವು ಮೂತ್ರ ಮತ್ತು ಸೆಗಣಿ ಇದೇ ಅತ್ಯಂತ ಪ್ರಮುಖವಾದ್ದು. ಈಗ ಅದರ ಮುಂದುವರೆದು ಒಂದು ಚರ್ಚೆ ನಡೀತಾ ಇದೆ, ಏನಂದ್ರೆ ಗೋವಿನ ಉತ್ಪನ್ನಗಳನ್ನು ತಯಾರು ಮಾಡಬೇಕು. ಅದು ರೈತನಿಗೆ ಅಷ್ಟು ಸಮಯ ಇಲ್ಲ, ಮಾಡ್ಬೋದು ಉತ್ಪನ್ನ ತಯಾರು ಮಾಡುವಂತ ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ರೈತನ ದೃಷ್ಟಿಯಿಂದ ಸೆಗಣಿ ಮೂತ್ರ ಗೋಬರ್ ಗ್ಯಾಸಿನ ಸ್ಲರಿ ಇದೇ ಅವನಿಗೆ ಆರ್ಥಿಕವಾದಂತ ಒಂದು ಆಧಾರ, ಸ್ವಾವಲಂಬನೆಗೆ ದಾರಿ ಕೂಡ. ಈ ಸಾವಯವ ಕೃಷಿ ಅಂದ ತಕ್ಷಣ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತದೆ. ಅದು ಒಂದು ಸಹಜ ಕೃಷಿ ಅಂತ ಹೇಳುವಂತಹದ್ದು, ಎರೆಗೊಬ್ಬರವನ್ನು ಹಾಕಿ ಅಂತ ಹೇಳುದು, ಕಾಂಪೋಸ್ಟ್ ಮಾಡಿ ಹಾಕು ಅಂತ ಹೇಳುವಂತಹದ್ದು, ಸ್ಲರಿಯನ್ನು ಹಾಕಿ ಅಂತ ಹೇಳುವಂತಹದ್ದು. ನೀವು ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದೀರಿ? ನಾನು ಪ್ರಾರಂಭದಲ್ಲಿ ಕೃಷಿ ಶುರು ಮಾಡೋದಕ್ಕೆ ಮುಂಚೆನೆ ಚೇರ್ಕಾಡಿ ರಾಮಚಂದ್ರ ರಾಯರನ್ನು ನೋಡಿದ್ದೆ. ಅವರು ಗಾಂಧಿ ತತ್ವದಿಂದ ಪ್ರೇರಿತ ಆಗಿ 2 ಎಕರೆ ಏನು ಕಲ್ಲು ಮಣ್ಣಿನ ಗುಡ್ಡದಲ್ಲಿ ಕೃಷಿಯನ್ನು ಅರಳಿಸಿದಂಥವ್ರು. ಅವರ ಸ್ವಾವಲಂಬಿ ದೃಷ್ಟಿ ಸಹಜವಾಗಿ ನಮ್ಮಲ್ಲಿ ಇದ್ದಂತಹ ದೃಷ್ಟಿ ಅದು ಕೃಷಿಯ ಪಾಶ್ಚಿಮಾತ್ಯೀಕರಣದಿಂದಾಗಿ ಅದು ವ್ಯತ್ಯಾಸ ಆಗಿರೋದು. ಇನ್ನೊಂದು ಭಾಗ ಪುರುಷೋತ್ತಮ ರಾಯರು, ತೀರ್ಥಹಳ್ಳಿಯ ಪುರುಷೋತ್ತಮ ರಾಯರು, ಅವರು ಹೇಳ್ತಾ ಇದ್ರು ನೀವು ಪ್ರತಿ ಇಂಚು ಮಣ್ಣನ್ನು ಮೆಟ್ಟಿದ್ದೀರಾ, ಬರೀ ಕಾಲಿನಿಂದ ಮೆಟ್ಟಿದ್ದೀರಾ, ಪ್ರತಿ ಗಿಡವನ್ನು ಮುಟ್ಟಿ ಮಾತಾಡಿಸಿದ್ದೀರಾ. ಅಂದ್ರೆ ಕೃಷಿ ಅಂದ್ರೆ ಒಂದು ಅದು ಜೀವನ ಶೈಲಿ, ಅದು ಅದನ್ನು ಆನಂದಿಸುವಂತ ರೀತಿ. ಕೃಷಿ ಅಂದ್ರೆ ಒಂದು ರೀತಿಯ ತಪಸ್ಸು, ತಪಸ್ಸು ಅಂತ ಹೇಳೋ ರೀತಿಯಲ್ಲಿ ಆ ರೀತಿ ಕೃಷಿ ಅದು ನಿಜವಾಗಿ ಆಗ್ಬೇಕಾಗಿರುವಂತದ್ದು. ಸರಿ, ಈಗ ಅದರ ಸ್ವಲ್ಪ ಮುಂದುವರಿದ ಭಾಗವಾಗಿ ನೀವು ಚೇರ್ಕಾಡಿ ಇದರಲ್ಲೆಲ್ಲ ಪ್ರಸ್ತಾಪ ಮಾಡಿದ್ರಿ, ಬಹುಶಃ ಈ ಜೀವಾಮೃತ ಎನ್ನುವಂತಹದ್ದು ಕೂಡ ಇತ್ತೀಚೆಗೆ ಹೆಚ್ಚು ಬೇಡಿಕೆಯಲ್ಲಿ ಇರುವಂತಹದ್ದು, ಇದನ್ನು ಕೂಡ ನೀವು ಮಾಡ್ತೀರಾ? ಅದೇ, ನೀವು ಹೆಸರುಗಳು ಅನೇಕ ಹೇಳಿದ್ರಿ, ಅನೇಕರು ಆ ಹೆಸರಿಗೆ ಜೋತು ಬಿದ್ದು ಚರ್ಚೆಗಳನ್ನು ಮುಂದುವರಿಸ್ತಾರೆ. ಸಾವಯವ ಕೃಷಿ, ಸಹಜ ಕೃಷಿ, ಇದರಲ್ಲಿ ಮೂಲ ಚಿಂತನೆ ಸ್ವಾವಲಂಬನೆ ಮತ್ತೆ ಕೃಷಿಯಿಂದ ಖುಷಿ ಪಡುವಂಥದ್ದು ಅಂತ ಬಿಟ್ರೆ ಅದದು ಅವರವರ ಕ್ಷೇತ್ರಕ್ಕೆ. ಈಗ ಕೆಲವರಿಗೆ ಸ್ಲರಿ ಲಭ್ಯ ಇರ್ಬೋದು, ಅವನು ಸ್ಲರಿ ಬಳಕೆ ಮಾಡ್ತಾನೆ. ಸ್ಲರಿಯೂ ಇಲ್ಲದೆ ಸಹಜವಾಗಿ ಬೇರೆ ಮೂಲಗಳು, ಈಗ ಸಾವಯವ ಅಂದ್ರೆ ಅವಯವ, ಈಗ ಅದರ ಇದೇ ಏನು ತರಗೆಲೆ ಇರ್ಬೋದು, ಅದರದ್ದೇ ಬಿದ್ದಿರುವಂತ ಏನು ವೇಸ್ಟ್ಗಳಿರ್ಬೋದು, ಅದೆಲ್ಲವೂ ಬಳಕೆಗೆ ಆಗುವಂಥದ್ದು. ಈಗ ಇನ್ನೊಂದು ಭಾಗ, ಸಾವಯವ ಹೆಚ್ಚು ಪ್ರಚಾರ ಪಡ್ಕೊಂಡಿರುವ ಕಾರಣಕ್ಕೆ ಅದರ ವ್ಯಾಪಾರೀಕರಣವನ್ನು ನಾವು ನೋಡ್ತಾ ಇದ್ದೇವೆ. ಜೀವಾಮೃತದ ರೆಡಿ ಮಿಕ್ಸ್ ಸಿಗುತ್ತೆ, ಯಾವ ರೀತಿ ರೈತ ಒಟ್ಟು ಪರಾವಲಂಬಿ ಮಾಡುವಂಥದ್ದು ಮತ್ತು ಅದರಲ್ಲಿ ವ್ಯಾಪಾರವನ್ನು ಕಂಡುಕೊಳ್ಳುವಂಥದ್ದು. ಸಾವಯವದ ಅನೇಕ ಉತ್ಪನ್ನಗಳು 1,000 ರೂಪಾಯಿಯಲ್ಲಿ ಲೀಟ್ರಿಗೆ 2,500 ಈ ಥರ ಮಾರಾಟ ಆಗುವಂಥದ್ದು ನಾವು ಕಾಣ್ತೇವೆ. ಸೂತ್ರ ಏನಿರೋದಂದ್ರೆ ರೈತ ಸ್ವಾವಲಂಬಿ ಆಗಬೇಕು, ಅವನ ಕ್ಷೇತ್ರದಲ್ಲೇ ತಯಾರು ಮಾಡ್ಕೋಬೇಕು. ಜೀವಾಮೃತ ಅಂತ ಪಾಲೇಕರ್ ಹೇಳ್ತಾರೆ, ಪಾಲೇಕರ್ ಇದಕ್ಕೂ ಪ್ರಶಿಕ್ಷಣ ವರ್ಗಕ್ಕೆ ಹೋದ್ಮೇಲೆ ನಾನು ಮಾಡಿದ್ದೇನೆ ಜೀವಾಮೃತ. ಅದರ ಸೂತ್ರ ಇರೋದು ನಮ್ಮ ರಾಸಾಯನಿಕ ಈ ಕೀಟನಾಶಕ ಬಳಕೆಯಿಂದ ಜೀವಿಗಳು ನಾಶ ಆಗಿದ್ದಾವೆ. ಇದರಲ್ಲಿ ಜೀವಿಗಳಿದ್ದಾವೆ. ಒಂದು ಸಾರಿ ನಾನು ಒಂದು ವರ್ಷದಷ್ಟು ಕಾಲ ಅದನ್ನು ಹಾಕಿದೆ, ಜೀವಾಮೃತವನ್ನು ಹಾಕಿದೆ. ಆಮೇಲೆ ಹಾಕುವಂತ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು ನನ್ನ ತರ್ಕ. ಯಾಕಂದ್ರೆ ಜೀವಿಗಳು ಆ ಕ್ಷೇತ್ರದಲ್ಲಿ ಸಹಜವಾಗಿ ಮರುಪಾಲಾಗಿ ಆಗ್ತದೆ ಆಗಿದೆ. ಮತ್ತೆ ನಾಶ ಮಾಡುವಂತ ನಾವು ಪ್ರಕ್ರಿಯೆ ಮಾಡದೇ ಇರೋದ್ರಿಂದ ಮತ್ತೆ ನಾವು ವರ್ಷಾನುಗಟ್ಟಲೆ ಅದನ್ನು ಬಳಸಬೇಕು ಅಂತ ಹೇಳುವಂಥದ್ದು ಅಗತ್ಯ ಇಲ್ಲ. ರೈತ ಆ ದೃಷ್ಟಿಯಿಂದ ಸ್ವಾವಲಂಬಿ ಆಗಬೇಕು. ಆದಷ್ಟು ಅವನ ಹಣ ಏನಿದೆ ಇದು ಅದು ಹೊರಗೆ ಹೋಗುವಂಥದ್ದು ಆಗಬಾರದು. ಆಮೇಲೆ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಈ ಗೋನಂದ ಜಲ ಏನು, ಹಾಗಂದ್ರೆ ಅದರ ಒಂದು ಉಪಯೋಗ ಏನು, ಹೇಗೆ ಮಾಡುವಂತಹದ್ದು ಈ ಬಗ್ಗೆ? ನಮ್ಮ ವೃಕ್ಷಾಯುರ್ವೇದ ನೋಡಿದ್ರೆ ಆತರ ಕುಣುಪ ಜಲ ಅಂತ ಹೇಳುವಂತ ಒಂದು ಪ್ರಯೋಗದ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ಅನ್ಯಾನ್ಯ ಪ್ರಾಣಿಗಳ ಮಜ್ಜೆಯನ್ನು ಉಪಯೋಗ ಮಾಡಿ ತಯಾರಿಸುವಂತ ಪದ್ಧತಿ ಇದೆ. ಆ ರೀತಿ ಸಾಗರದ ಆನಂದ್ ಅವರ ಮನೆಯಲ್ಲಿ ಗೋಶಾಲೆಯಲ್ಲಿ ಒಂದು ಗೋವು ಮರಣಿಸಬೇಕಾದ್ರೆ ಅವರಿಗೆ ಅದನ್ನು ಏನು ಗೋವನ್ನು ಮಣ್ಣು ಮಾಡಬೇಕು ಅಂತಾದ್ರೆ ತುಂಬಾ ಸಮಸ್ಯೆ ಬಂತು. ಹಾಗೆ ಯೋಚನೆ ಮಾಡಿ ಅದನ್ನು ಈ ತರ ಜಲದಲ್ಲಿ ಹೇಗೆ ಒಂದು ಕುಣುಪ ಜಲದ ರೀತಿಯಲ್ಲಿ ಪ್ರಯೋಗ ಯಾಕೆ ಮಾಡಬಾರದು ಅಂತ ಹೇಳಿ ಪ್ರಾರಂಭ ಮಾಡಿರುವಂತ. ಅದಕ್ಕೆ ಗೋವು ಮರಣಿಸಿದಂತ ಗೋವು ಅದರಷ್ಟೇ ತೂಕದ ಸೆಗಣಿ ಗೋಮೂತ್ರ, ನಂತರ ಅದರ ಹತ್ತನೇ ಒಂದು ಭಾಗ ಮಜ್ಜಿಗೆ, ಹತ್ತನೇ ಒಂದು ಭಾಗ ಬೆಲ್ಲ. ನೂರು ಕೆಜಿ ಇದ್ರೆ 10 ಕೆಜಿ ಆತರ. ನಂತರ ಅದು ಅದನ್ನ ಅವರು ಒಂದು ಹೊಂಡದೊಳಗೆ ಹಾಕಬೇಕಾದ್ರೆ ಆ ಕೆಟ್ಟ ವಾಸನೆ ಬರ್ತಾ ಇತ್ತು. ಹಾಗಾಗಿ ಜೀರ್ಣಕ್ಕೋಸ್ಕರ ಒಂದು ಯೂನಿಯನ್ಝೈಮ್ ಅಂತ ಹೇಳುವಂತ ಒಂದು ಮಾತ್ರೆ ಇದೆ, ಜೀರ್ಣಕ್ಕೋಸ್ಕರ ಮೆಡಿಕಲ್ಗಳಲ್ಲಿ ಸಿಗ್ತದೆ ಅದು. ಅದನ್ನು 10 ಕೆಜಿಗೆ ಒಂದರಾಗೆ ಅವರು ಹಾಕಿದ್ರು. ಅದನ್ನು ಹಾಕಿದ ಮೇಲೆ ಅದು ಪ್ರಕ್ರಿಯೆ ಕೊಳೆಯುವಂತ ಪ್ರಕ್ರಿಯೆ ಶುರುವಾಗಿ 4 ತಿಂಗಳಲ್ಲಿ ಅದು ಪೂರ್ತಿ ಜಲ ಸ್ವರೂಪ ಪಡೆದುಕೊಂಡ್ಬಿಟ್ಟು ಅದು ಆ ಪ್ರಯೋಗ ಅದಕ್ಕೆ ಗೋವಿನಿಂದ ಆಗಿರೋದ್ರಿಂದ ಅದಕ್ಕೆ ಗೋನಂದ ಜಲ ಅಂತ ಹೇಳುವಂತ ನಾಮಕರಣವನ್ನು ಮಾಡಿದ್ರು. ಇದು ಕೂಡ ಇವತ್ತು ಅದು ಪರಿಣಾಮ ಏನಿದೆ ಅಂತ ಕೇಳಿದ್ರೆ ಪಕ್ಕಾ ಪ್ರಯೋಗ ಈಗ ಅನೇಕ ರೈತರುಗಳಲ್ಲಿ ಇದೆ. ಸಂಪಾಜೆ ಆ ಭಾಗದ ರೈತರು ಏನು ಬೇರು ಹುಳ ರೋಗಕ್ಕೂ ಪರಿಣಾಮ ಇದೆ ಅಂತ ಹೇಳ್ತಾರೆ. ಅಂದ್ರೆ ಪೂರ್ತಿ ನಂಬುವ ಸ್ಥಿತಿ ಇವತ್ತಿದೆಯಾ ಅಂತ ಕೇಳಿದ್ರೆ ಇಲ್ಲ, ರೈತ ಪ್ರಯೋಗ ಮಾಡ್ಬೇಕು. ಮತ್ತ ಪುನಃ ಇದು ವ್ಯಾಪಾರಿ ಕಡೆಗೆ ಹೋಗಬಾರದು. ಲೀಟ್ರಿಗೆ 1,000 ರೂಪಾಯಿ ಇದೆ, ರೈತ ಇದರಲ್ಲೂ ಸ್ವಾವಲಂಬಿ ಆಗ್ಬೇಕು. ಇನ್ನೊಂದು ಭಾಗ ಕೆಲವು ಕಡೆ ಇದನ್ನು ನೋಡಿ ಜೀವಂತ ಗೋವನ್ನೇ ಸಮಾಧಿನಿ ಮಾಡುವಂತದ್ದು ಇದಕ್ಕೂ ಹೊರಡ್ತಾರೆ, ಅಪಾಯ ಇದೆ. ಅದರಿಂದ ಪರಿಣಾಮ ಖಂಡಿತ ಆಗುದಿಲ್ಲ. ಸಹಜವಾಗಿ ಮರಣಿಸಿದ ಗೋವೇ ಆಗ್ಬೇಕು, ಅದಕ್ಕೆ ಪರಿಣಾಮ ಇದೆ. ಅದನ್ನು ಜಿಕೆ ವಿಕೆಗೂ ಕಳಿಸಿದ್ದೆ ನಾನು ಮನೆಯಲ್ಲಿ ಒಂದು ಕರು ತೀರ್ಕೊಳ್ಬೇಕಾದ್ರೆ ಮಾಡಿ ಅದನ್ನು ಕಳಿಸಿದ್ದೆ. ಅದರ ಪೋಷಕಾಂಶಗಳಿದೆ ಅಂತ ಹೇಳುವಂತ ಪರಿಣಾಮ ಬಂದಿದೆ. ನಂಗೆ ತರಕಾರಿಗೆ ಚೆನ್ನಾಗಾಗಿದೆ. ಅದರ ಉಪಯೋಗ ಹೇಗೆ? ಅದನ್ನು ಗಿಡಗಳಿಗೆ 1 ಲೀಟರ್ಗೆ 10 ಲೀಟರ್ ನೀರು ಮಿಶ್ರ ಮಾಡಿ ತರಕಾರಿ ಗಿಡಗಳಿಗೆ ಬುಡಕ್ಕೆ ಹಾಕುವಂತ. ತೋಟ ಆದ್ರೆ ಸ್ಪ್ರಿಂಕ್ಲರ್ನ ಜೊತೆಗೆ, ನಾನು ಕೊಟ್ಟಿರುವಂತದ್ದು ಸ್ಪ್ರಿಂಕ್ಲರ್ನ ಜೊತೆಗೆ, ನಮ್ಮಲ್ಲಿ ಬಿಡು ನೀರು ಇರುವಂತದ್ದು ಟ್ಯಾಂಕಿಗೆ ತಗೊಂಡೋಗಿ ಅದನ್ನು ಹಾಕಿದ್ದೇನೆ. 25-30 ಲೀಟರ್ ಅನ್ನು ಹಾಕಿದ್ದೇನೆ. ಅದು ಸ್ಪ್ರಿಂಕ್ಲರ್ ಜೊತೆ ತೋಟಕ್ಕೆ ಕಳೆದ ಬೇಸಿಗೆಯಲ್ಲಿ ಹಾಕಿದ್ದೇನೆ ನಾನು. ಈ ಸಾರಿ ಕೊಳೆ ರೋಗ ಸಾಕಷ್ಟು ಬಂದಿದೆ ನಂಗೆ, 10% ಮಾತ್ರ ಅಡಿಕೆ ಉಳಿದಿರುವಂತ. ಆದ್ರೂ ಗಿಡ ಸತ್ತಿಲ್ಲ. ಅದು ಅದರ ಕಾರಣವಂತ ನೇರ ನಾನು ಹೇಳಲಾರೆ. ಅಂದ್ರೆ ಒಂದ್ ಆತರ ಪ್ರಯೋಗ ಈಗ ನಡೀತಾ ಇದೆ, ಪ್ರಾಯೋಗಿಕ ಹಂತದಲ್ಲಿ ಗೋನಂದ ಜಲ ಇದೆ. ಆಮೇಲೆ ಈಗ ಈ ಸಹಜ ಕೃಷಿ ಅಥವಾ ಒಂದು ಸಾವಯವ ಕೃಷಿಯಲ್ಲಿ ಕೀಟಗಳ ಮತ್ತು ರೋಗಗಳ ಒಂದು ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅಂತ? ಸಹಜ ಕೃಷಿಯಲ್ಲಿ ಕೀಟಗಳ ಬಾಧೆ ಇದು ಸಹಜವಾಗಿ ಕಡಿಮೆ. ಏನಂದ್ರೆ ನಮ್ಮ ಗಿಡಗಳೇ ರೋಗ ನಿರೋಧಕ ಶಕ್ತಿ ಇರುವಂತದ್ದು. ಒಂದು ಒಳ್ಳೆ ಉದಾಹರಣೆ ಕೊಡಬಹುದು ಅಂತಂದ್ರೆ ಧರ್ಮಸ್ಥಳದ ಹತ್ತಿರದ ಮಿತ್ತೂರು ಅಲ್ಲಿ ಒಬ್ರು ಮೋಹನ್ ಬಾಳ್ತಿಲ್ಲಾಯ ಅಂತ ಕೃಷಿಕರು ಇದ್ದಾರೆ. ಅವರು ಅಡಿಕೆ 1 ಎಕರೆಯಲ್ಲಿ ಬೆಳೀತಾರೆ. ಕಳೆದ 8 ವರ್ಷಗಳಿಂದ ಅವರು ಯಾವುದೇ ನೀರು ಹಾಕಿಲ್ಲ ಅವರ ತೋಟಕ್ಕೆ. ಗೊಬ್ಬರ ಹಟ್ಟಿಯ ಗೊಬ್ಬರ ಮಣ್ಣು ಇದೇನಿದೆ, ಸೆಗಣಿ ಏನಿದೆ, ಅದನ್ನು ದಿನ ದಿನ ಗಿಡದಿಂದ 1-2 ಅಡಿ ದೂರಕ್ಕೆ ಹಾಕ್ತಾರೆ. ಅಡಿಕೆ ಕೊಯ್ಲು ಮಾಡಲಿಲ್ಲ, ಬಿದ್ದಿದ್ದನ್ನು ಹೆಕ್ತಾರೆ. ಅದನ್ನು ವಾರ ವಾರ ಬೇರೆ ಇಡುವಂಥದ್ದು ಮಾಡ್ತಾರೆ. ಅದರ ಜೊತೆಗೆ ಸ್ಪ್ರೇಯೂ ಮಾಡಲಿಲ್ಲ. ಬೋರ್ಡೋ ಭಾರಿ ಅನಿವಾರ್ಯ ಅಂತ ಹೇಳುವಂತ ಇದಿದೆ. ಆದರೆ ಅವರು ಭಾರಿ ಪ್ರಾಮಾಣಿಕವಾಗಿ ಹೇಳ್ತಾರೆ, ಅವರಿಗೆ ಕೊಳೆ ರೋಗ ಬಂದಿಲ್ಲ ಅಂತಲ್ಲ, ಗಿಡಗಳು ಸಾಯುವುದಿಲ್ಲ ಅಂತಿಲ್ಲ, ನಿಧಾನಕ್ಕದು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತದೆ, ಪ್ರಕೃತಿಯಲ್ಲಿ ಆ ವ್ಯವಸ್ಥೆ ಇದೆ ಅಂತ ಹೇಳೋದನ್ನು ಹೇಳಿದರು ಅವರು. ಅವರು ಹೈಬ್ರಿಡ್ ಗಿಡಗಳನ್ನು ಬಳಕೆ ಮಾಡೋದಿಲ್ಲ. ಅಲ್ಲೇ ಮೊಳಕೆ ಬಂದಿರುವುದನ್ನೇ, ಎಲ್ಲಿ ಗಿಡ ಸೆಟ್ಟಿದೆ ಅದನ್ನೇ ಅಲ್ಲಿ ನೆಡುವಂಥದ್ದು ಇದು ಮಾಡ್ತಾರೆ. ಈ ರೀತಿ ಒಂದನೇದಾಗಿ ನಾವು ಹೈಬ್ರಿಡ್ ಗಿಡಗಳನ್ನು ಬಳಕೆ ಮಾಡಬೇಕಾದ್ರೆ, ಉದಾಹರಣೆ ಕೊಡೋದಾದ್ರೆ ಗೇರು ಬೀಜದಲ್ಲಿ ಇವತ್ತು 540 ಹೆಚ್ಚು ಗೇರು ಗಿಡಗಳ ಅಭಿವೃದ್ಧಿ ಪಡಿಸಿದೆ ವೈಜ್ಞಾನಿಕವಾಗಿ. ಆದ್ರೆ ಗೇರು ಗಿಡಗಳ ಒಂದು ಗ್ರೂಪೇ ಇದೆ, ಅದರಲ್ಲಿ ಯಾವಾಗ್ಲೂ ದಿನ ಚಿತ್ರ ಬರುದು ಏನಂದ್ರೆ ಎಲೆಗೆ ಏನೋ ಒಂದು ಕೀಟಬಾಧೆ ಆಗಿರುವುದು, ಇದಕ್ಕೆ ಏನ್ ಸಿಂಪಡಣೆ ಮಾಡ್ಬೇಕು, ತಕ್ಷಣ ಪರಿಹಾರ ಆ ಕಡೆಯಿಂದ ಬರುವಂತದ್ದು ವಿಷವನ್ನು ಸ್ಪ್ರೇ ಮಾಡಬೇಕು ಅಂತ ಹೇಳುವಂತ. ಅದೇ ನಮ್ಮಲ್ಲಿ ಗೇರು ಗಿಡಗಳು ಒಂದು 40-120 ಕೆಜಿ ಗೇರು ಬೀಜ ಕೊಡ್ತಾ ಇದ್ವು ಸಹಜವಾಗಿ. ಅದನ್ನೇ ಇವರು ಅಭಿವೃದ್ಧಿ ಪಡಿಸಿರುವಂತದ್ದು, ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುವಂತದ್ದು ಅಲ್ಲಿ ಒಂದೂ ಇಲ್ಲ. 540 ತಳಿಗಳಲ್ಲೂ ರೋಗ ನಿರೋಧಕ ಶಕ್ತಿ ಇಲ್ಲ, ಹೈಬ್ರಿಡ್ ಆಗಿ ಇದು ಮಾಡಿರುವಂತದ್ದು. ಅದೇ ಸಹಜವಾಗಿ ಬೆಳೆದಿರುವಂತ ಗೇರಿನಲ್ಲಿ ಅದು ಇದೆ. ಹಾಗಾಗಿ ರೈತ ಯಾವ್ದನ್ನ ಆಯ್ಕೆ ಮಾಡಬೇಕು ಈ ತರದ ಸಹಜ ಕೃಷಿಗೆ ಹೋಗ್ಬೇಕಾದ್ರೆ? ಮತ್ತೆ ಯಾರು ಕೂಡ ಆತರ ಇವತ್ತು ಡೆನ್ಸ್ ಫಾರ್ಮಿಂಗ್ ಅಂತ ಗೇರು ಬೀಜದಲ್ಲಿ ಬಂದಿದೆ, 1 ಎಕರೆಯಲ್ಲಿ 400 ಅದರಲ್ಲಿ 1 ಕೆಜಿ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಅದನ್ನು ಕತ್ತರಿಸ್ಲಿಕ್ಕೆ ಪ್ರೂನಿಂಗ್ ಮಾಡ್ಲಿಕ್ಕೆ 1 ಕೆಜಿ ಹಣ ಸಾಕಾಗ್ತದ ಅಂತ ಕೇಳಿದ್ರೆ ವಿಜ್ಞಾನಿಗಳೆಲ್ಲ ಉತ್ತರ ಇಲ್ಲ. ಡೆಮೋ ಪ್ಲಾಟ್ ಗಳನ್ನು ಮಾಡ್ತಾರೆ, ಅದರಲ್ಲಿ ಯಾರು ಲಾಭ ಗಳಿಸಿದ್ದಾರೆ ಅಂದ್ರೆ ಅದರ ಬಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ಸಂಪಾದಿಸಿದ್ದಾರೆ ಬಿಟ್ರೆ ನಿಜವಾಗಿ ಕೃಷಿ ಮಾಡಿ ಸಂಪಾದನೆ ಮಾಡಿದಾನ? ಈ ತರದ ಫ್ಯಾನ್ಸಿ ಕೃಷಿ ಏನಿದೆ ಇವತ್ತು ತೋರಿಸಿ ಹೊರಗೆ, ಇದರಲ್ಲಿ ಭಾರಿ ಲಾಭ ಇದೆ, ಪ್ರಗತಿಪರ ಈ ತರ ಹೇಳ್ತಾರೆ, ಅದರಲ್ಲಿ ಲಾಭ ಇದೆಯಾ ಅಂತ ಇನ್ನೊಮ್ಮೆ ಕೃಷಿಕ ಹೊರಗೆ ಇನ್ನೊಬ್ಬನನ್ನು ನೋಡಿ ಅದನ್ನು ಅಧ್ಯಯನ ಮಾಡಿ ಅಳವಡಿಸ್ಕೊಳ್ಬೇಕು. ಲಾಭ ಇದ್ರೆ ಅಳವಡಿಸ್ಕೊಳ್ಬಹುದು, ಆದ್ರೆ ಕೀಟನಾಶಕ ಬಳಸಲೇಬೇಕು. ಆಮೇಲೆ ಮಣ್ಣಿನ ಒಂದು ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡುವ ದೃಷ್ಟಿಯಿಂದ ಏನೇನು ಮಾಡಬೇಕು, ಏನು ಮಾಡಬಾರದು ಅಂತ? ಮಣ್ಣಿನ ಫಲವತ್ತತೆ ಇತ್ತೀಚೆಗೆ ಮೈಸೂರಿನ ಎಪಿ ಚಂದ್ರಶೇಖರ್ ಅವರ ಕ್ಷೇತ್ರಕ್ಕೆ ಹೋಗಿದ್ದೆ, ಅವರು ಇಂದ್ರಪ್ರಸ್ಥ, ಅವರು ಸುಮಾರು 3,000 ಜೀವ ವೈವಿಧ್ಯ ಅವರಲ್ಲಿ ಇದೆ. ಮಣ್ಣಿನ ಫಲವತ್ತತೆ ಅಂತ ಹೇಳುವಂಥದ್ದು ಇವತ್ತು ನಮ್ಮ ದೃಷ್ಟಿಯೇ ಇರುವಂತ ಕಳೆ. ಇವತ್ತು ನಮ್ಮ ಕೃಷಿಕರಲ್ಲಿ ಹೆಚ್ಚು ಅಡಿಕೆ ಕೃಷಿಕರ ಪೈಕಿ ಯಾವುದು ಹುಲ್ಲು ಬಂದ್ರೆ ಅದು ಸಮಸ್ಯೆ, ಕಳೆಯನ್ನು ಕತ್ತರಿಸಬೇಕು. ಕತ್ತರಿಸುದು 50,000 60,000 ಖರ್ಚಾಗ್ತದೆ ಒಂದ್ ಸಾರಿಗೆ, ಮತ್ ಪುನಃ ಅದು ಅಷ್ಟೇ ವೇಗವಾಗಿ ಬರ್ತದೆ. ಅದಕ್ಕಿಂತ ರೌಂಡ್ ಅಪ್ ಸ್ಪ್ರೇ ಮಾಡಬೇಕು ಅಂತ ಹೇಳುವಂತ ಅದು ಏನು ಸಹಜ ಆಗಿಬಿಟ್ಟಿದೆ. ಆದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮ, ಅಲ್ಲಿರುವ ಜೀವ ವೈವಿಧ್ಯ, ಎರೆಹುಳ, ಯಾವುದು ಸಹಜವಾಗಿ ಕೆಲಸ ಮಾಡುವಂತ ಜೀವಿಗಳಿದಾವೆ ಅವುಗಳೆಲ್ಲ ನಾಶ ಆಗ್ತದೆ. ಇದಕ್ಕೆ ಕೃಷಿಕ ಪ್ರಯೋಗ ಮಾಡಬೇಕು. ಎಪಿ ಚಂದ್ರಶೇಖರ್ ರೀತಿಯವರ ತೋಟಗಳು ಏನು ವೈವಿಧ್ಯ ಏನಿದೆ ಇದನ್ನು ಹೆಚ್ಚು ಮಾಡಿದ್ರೆ ಎರಡು ರೀತಿಯಲ್ಲೂ ಜಲ ನಮ್ಮ ದೃಷ್ಟಿಯಲ್ಲಿ ಒಂದು ಸಂಪತ್ತು. ಅದು ಅವರಲ್ಲಿ ಅವರು ಮಾತಾಡ್ತಾ ಹೇಳಿದ್ರು, 5 ಮೀಟರ್ ಅಡಿಯಲ್ಲಿ ಜಲ ಇದೆ, ಸುತ್ತಮುತ್ತ 300-400 ಫೀಟ್ ಹೋದ್ರೂ ನೀರಿಲ್ಲ. ಅತ್ಯಂತ ಕಡು ಬೇಸಗೆಯಲ್ಲಿ 10 ಮೀಟರ್ ಹೆಚ್ಚು ಆಳ ಅಂದ್ರೆ ಅಷ್ಟಕ್ಕೆ ಹೋಗ್ತದೆ. ಅಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ಆ ಮಣ್ಣಿನ ಜೀವಂತಿಗೆ ಅದರಲ್ಲಿರುವ ಜೀವ ವೈವಿಧ್ಯಗಳು ಕೃಷಿಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಇದೆಲ್ಲವೂ ವೈವಿಧ್ಯ ಇದ್ದಾಗ, ಈ ತರದ ಕಳೆಗಳಿದ್ದಾಗ ಇದು ಸಾಧ್ಯ ಆಗ್ತದೆ. ಆಮೇಲೆ ಈಗ ಕೃಷಿ ತ್ಯಾಜ್ಯವನ್ನು ಮರುಬಳಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ, ಹೊರಗಿನಿಂದ ತರುವಂತಹ ಒಳಸುರಿಗಳನ್ನು ಸಾಧ್ಯವಷ್ಟು ಕಡಿಮೆ ಮಾಡಬೇಕು ಅಥವಾ ಇಲ್ಲವಾಗಿಸಬೇಕು, ಕೃಷಿ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಬೇಕು ಅನ್ನುವಂಥದ್ದು. ಕೃಷಿ ತ್ಯಾಜ್ಯ ಅಂತ ಹೇಳಿದಾಗ ಸಹಜವಾಗಿ ಅದರ ಬುಡಕ್ಕೆ ಬಿದ್ದದ್ದನ್ನು, ಈಗ ಅಡಿಕೆ ಕೃಷಿಯಲ್ಲೂ ನನ್ನ ಕಳೆದ 10 ವರ್ಷಗಳಿಂದ ಅದರ ಮಡಲು ಸೋಗೆ ಏನ್ ಬೀಳ್ತದೆ ಅದನ್ನು ಕತ್ತರಿಸುವುದಿಲ್ಲ, ಎಲ್ಲಿ ಬಿದ್ದಿದೆ ಅಲ್ಲೇ ಇರ್ತದೆ, ಹೆಕ್ಲಿಕ್ಕೆಲ್ಲ ಸಮಸ್ಯೆ ಆಗುದಿಲ್ಲ, ಏನು ಸಮಸ್ಯೆ ಆಗುದಿಲ್ಲ. ಯಾಕಂದ್ರೆ ನಾವು ಚಪ್ಪಲಿಯನ್ನು ಹಾಕದೇ ಇದ್ರೆ, ಚರ್ಕ ಇವರು ಪುರುಷೋತ್ತಮ ರಾಯರು ಅದೇ ನಿಮ್ಮ ಬರೀ ಕಾಲಿನಿಂದ ಪ್ರತಿ ಇಂಚು ಮಣ್ಣನ್ನು ಮೆಟ್ಟಿದ್ದೀರಾ ಅಂತ ಹೇಳ್ತಾರೆ. ಇಲ್ಲಿ ಎಪಿ ಚಂದ್ರಶೇಖರ್ ಕೃಷಿ ಭೂಮಿಯಲ್ಲೂ ವಾಕ್ ಬ್ಯಾರ್ ಫೀಲ್ ದಿ ನೇಚರ್ ಅಂತ ಒಂದ್ ಕಡೆ ಬರೆದಿಟ್ಟಿದ್ದಾರೆ. ಅಂದ್ರೆ ನಮಗೆ ಆತರ ಚಪ್ಪಲಿ ಇಲ್ಲದಿದ್ದಾಗ ನಮಗೆ ಅದನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಕಾಲಿಗೆ ಕೈಗೆ ಇಲ್ಲದಿದ್ರೆ, ಕಣ್ಣಿಗೆ ಇಲ್ಲದಿದ್ರೆ ಕಾಲಿಗಾದ್ರೂ ತಗಲಿ ಗೊತ್ತಾಗ್ತದೆ. ಹಾಗೂ ಕೆಲವು ಮೊಳಕೆ ಬಂದ್ರೆ ಅದು ಸಹಜವಾಗಿ ಮೊಳಕೆ ಬರ್ಲಿ, ತೊಂದ್ರೆ ಇಲ್ಲ, ಅದೇನು ಅದರಿಂದ ನಷ್ಟ ಆಗುದಿಲ್ಲ. ಈ ಮಳೆ ನೀರನ್ನು ಇಂಗಿಸುವ ದೃಷ್ಟಿಯಲ್ಲಿ ಈ ಜೀವ ವೈವಿಧ್ಯತೆ ಎಷ್ಟರ ಮಟ್ಟಿಗೆ ನೆರವಾಗ್ತದೆ? ಮಳೆ ನೀರಿನ ಇಂಗುವ ದೃಷ್ಟಿಯಿಂದ ಕಳೆಗಳು ಪೂರಕ ಆಗ್ತದೆ, ವೈವಿಧ್ಯಗಳು ಪೂರಕ ಆಗ್ತದೆ. ಕಾಡು ಎಲ್ಲಿ ಕೂಡ ಇಂಗುಗುಂಡಿ ಅಥವಾ ಕೃಷಿ ಹೊಂಡ ಮಾಡಿದ್ರಿಂದ ಎಲ್ಲೂ ನದಿ ಹುಟ್ಟಿದೆ ಅಂತ ಹೇಳುವಂಥದ್ದು ಇಲ್ಲ. ಆದ್ರೆ ಇವತ್ತು ಇಲಾಖೆಗಳು ಅದನ್ನ ಯಾಕೆ ಪ್ರೋತ್ಸಾಹ ಕೊಡ್ತಾವೆ ಅಂದ್ರೆ ಅದರಲ್ಲಿ ಏನಾದ್ರೂ ವ್ಯತ್ಯಾಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಕಾಡಿದ್ದಲ್ಲಿ ಅದು ಸಾಧ್ಯ ಆಗ್ತದೆ ನೀರಿಂಗುವಂಥದ್ದು. ಹಿಂದೆ ನಮ್ಮಲ್ಲಿ ನಾಗಬನ ಅಂದ್ರೆ ಅದೊಂದು ನೀರು ವಾಟರ್ ಹಾರ್ವೆಸ್ಟಿಂಗ್ ಅದೊಂದು ದೊಡ್ಡ ಚೆನ್ನಾಗಿರುವಂತ ಮಾದರಿ. ಆದ್ರೆ ಇದು ಈಗ ಅದು ಕೂಡ ಕಾಂಕ್ರೀಟ್ ಕಾಡುಗಳಾಗಿದ್ದಾವೆ, ಕೊಡಗಿನಲ್ಲಿ ದೇವರ ಕಾಡು ಅಂತ ಹೇಳ್ತಾರೆ. ಹಾಗೆ ಮನುಷ್ಯ ಅಲ್ಲಿ ಪ್ರವೇಶ ಮಾಡಲಿಲ್ಲ, ಹಸ್ತಕ್ಷೇಪ ಮಾಡಲಿಲ್ಲ ಅಂತ ಹೇಳುವಂತ ಕಾಡು ಕೂಡ ಕೃಷಿ ಭೂಮಿಯ ಒಂದು ಭಾಗದಲ್ಲಿ ಇರಬೇಕು. ಇವತ್ತು ಕೃಷಿಯ ವಿಸ್ತಾರ ಆಗಬೇಕು, ಕೃಷಿ ನೀತಿಯ ಕಾರಣಕ್ಕೂ ಅದನ್ನ ನಾಶ ಮಾಡಲಿಕ್ಕೆ ಹೊರಡ್ತಾರೆ. ನಿಮ್ಮಲ್ಲಿ ಎಷ್ಟು ಭೂಮಿ ಇದೆ ಅದರಲ್ಲಿ ಅಕ್ರಮ ಸಕ್ರಮ ಅಂತ ಆದ್ರೆ ಅದರಲ್ಲಿ ಕೃಷಿ ಇಲ್ಲ ಅಂತ ಆದ್ರೆ ಸರ್ಕಾರ ವಾಪಸ್ ಪಡ್ಕೊಳ್ತದೆ. ಈ ತರ ಸರ್ಕಾರದ ಕೃಷಿ ನೀತಿ ಕೂಡ ಇವತ್ತು ಈ ತರದ ಸಹಜ ಕೃಷಿಗೆ ವಿರುದ್ಧವಾಗಿದೆ, ಜಲ ಸಂರಕ್ಷಣೆಗೆ ವಿರುದ್ಧ ಆಗಿದೆ. ಕೊನೆಯ ಪ್ರಶ್ನೆ ಅಂತಂದ್ರೆ, ಬಹುಶಃ ಸೀಸನಲ್ ಫ್ರೂಟ್ಸ್ ಅಥವಾ ಸೀಸನಲ್ ತರಕಾರಿ ಅಂತ ಹೇಳ್ತೀವಿ, ಆ ಸಮಯಕ್ಕೆ ಸರಿಯಾಗಿ ಮಾತ್ರ ಅದನ್ನ ತಿನ್ನಬೇಕು, ವರ್ಷ ಪೂರ್ತಿ ತಿನ್ನಬಾರದು ಅಂತ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತ ಹೇಳಿ, ಈ ನಿಟ್ಟಿನಲ್ಲಿ ಏನು ಮಾಡಬಹುದು? ಬಹುಶಃ ಈಗ ಆಪಲ್ ಅಂತದ್ದು ವರ್ಷ ಪೂರ್ತಿ ಸಿಗ್ತದೆ, ಅದು ನಮ್ಮ ಆರೋಗ್ಯಕ್ಕೆ ಪೂರಕವೋ ಮಾರಕವೋ? ಆರೋಗ್ಯದ ದೃಷ್ಟಿಯಿಂದ ನೀವು ಹೇಳಿದಾಗೆ ಯಾವ ಯಾವ ಋತುವಿನಲ್ಲಿ, ಋತುಚರಿಯೇ ದಿನಚರಿ ಅಂತ ಹೇಳ್ತಾರೆ, ಋತುವಿನಲ್ಲಿ ಯಾವ್ದನ್ನು ತಿನ್ಬೇಕು ಅಂತ ಹೇಳುವಂತದ್ದು ಇದ್ದೇ ಇದೆ. ಹಲಸಿನ ಹಣ್ಣಿಗೆ ಒಂದು ಸೀಸನ್, ಮಾವಿನ ಹಣ್ಣಿಗೆ ಒಂದು ಸೀಸನ್. ಹೌದು, ಈಗ ಆಲ್ ಸೀಸನ್ ಹಲಸಿನ ಹಣ್ಣುಗಳು ಬಂದಿದ್ದಾವೆ, ಅದು ಎಷ್ಟು ಪೂರಕ ಮಾರಕ ಆದ್ರೆ ಈ ರಾಸಾಯನಿಕ ಹಾಕಿದ್ದಕ್ಕಿಂತ ಅದು ಪರವಾಗಿಲ್ಲ ಅಂತ ಹೇಳ್ಬೋದು ಬಿಟ್ರೆ. ಆದ್ರೆ ಈ ತರದ ವೈವಿಧ್ಯಗಳನ್ನು ಬೆಳೆಯುವಂಥದ್ದು, ಆ ಪ್ರಯೋಗಗಳು ನಮ್ಮ ಕರ್ನಾಟಕದಲ್ಲೂ ಕೃಷಿ ಬ್ರಹ್ಮಾಂಡ ಅಂತ ಮಂಡ್ಯದ ಪಕ್ಕ ನಡೆದಿದೆ ಅಂತ ಒಂದು ಪತ್ರಿಕೆಯಲ್ಲಿ ಓದಿದ್ದೆ. ಆದ್ರೆ ಮಹಾರಾಷ್ಟ್ರದ ಕನೇರಿ ಮಠ ಅಲ್ಲಿಯ ಸ್ವಾಮೀಜಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದು ಪ್ರಯೋಗ ಮಾಡಿದ್ದಾರೆ. ಎರಡು ದನಗಳು ಇದ್ದು ಐದು ಜನರ ಕುಟುಂಬ ಒಂದು ಎಕರೆ ಭೂಮಿಯಲ್ಲಿ ಏನೆಲ್ಲ ಬೇಕು ಆಹಾರದ ಬೆಳೆ ಅದನ್ನೆಲ್ಲ ಬೆಳೀತಾರೆ. ಆ ತರ ಲಾಕ್ಪತಿ ಕೇತ್ ಅಂತಲೇ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ವೈವಿಧ್ಯಗಳು, ಕಷಾಯಕ್ಕೆ ಬೇಕಾದ ಹುಲ್ಲಿನಿಂದ ಹಿಡಿದು ರಾಗಿ ಎಲ್ಲವೂ ದವಸ ಧಾನ್ಯ ಎಲ್ಲವನ್ನ ಆ ಒಂದು ಎಕರೆಯಲ್ಲಿ ಬೆಳೆದಿದ್ದಾರೆ. ಗೋ ಆಧಾರಿತ ಕೃಷಿ ಮಾಡಿದ್ದಾರೆ. ಅದು ಮಾಡಿ ರೈತನ ಖರ್ಚನ್ನೆಲ್ಲ ಕಳೆದು ಅವರಿಗೆ ವರ್ಷಕ್ಕೆ 130,000 ರೂಪಾಯಿಯಷ್ಟು ಉತ್ಪನ್ನ ಮಾರಾಟಕ್ಕೆ ಸಿಗ್ತಾ ಇದೆ. ಈ ತರ ವೈವಿಧ್ಯಗಳು, ಸ್ವಾವಲಂಬಿ ಸಣ್ಣ ಕೃಷಿ ಭೂಮಿಗಳು ಮಾಡುವಂತವ್ರು ಅನೇಕರಿದ್ದಾರೆ. ಆ ತರದ ಪ್ರಯೋಗ ರೈತ ಸ್ವತಃ ಮಾಡಬೇಕು, ಹತ್ರದ ಆ ತರ ಸಾಧನೆ ಮಾಡಿದಂತ ರೈತನನ್ನು ನೋಡ್ಬೇಕು, ಆಗ ವಿಶ್ವಾಸ ಬರುತ್ತೆ. ನಾನಾಗ್ಲೇ ಹೇಳಿದಂತ ಮೋಹನ್ ಬಾಳ್ತಿಲ್ಲ ಅವರನ್ನು ನೋಡಿದ್ಮೇಲೆ ನಂಗೆ ಈ ವರ್ಷದಿಂದ